ಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಆದ್ಯತೆ, ಕೃಷ್ಣರಾಜಸಾಗರ ಜಲಾಶಯ ಆಧುನೀಕರಣಕ್ಕೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಾನಗಲ್, ಸಿಂದಗಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಪ್ರಕಟ. ಸ್ಮಾರ್ಟ್ ಸಿಟಿ ಯೋಜನೆ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣ, ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ, ಸಚಿವ ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 43 ಸೆಕೆಂಡುಗಳು. ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಅಡಿಕೆ ಬೆಳೆ ಸಮಗ್ರ ಕೃಷಿ ಕುರಿತ ಸಿಪಿಸಿಆರ್ಐ ಬಾನುಲಿ ಸರಣಿ. ಈ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ, ಈ ಕುರಿತು ಜಯರಾಮ ಕೃಷ್ಣ ಭಟ್ ಮಂಚಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಜಯರಾಮ ಕೃಷ್ಣ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆ ಬೆಳೆಯುವುದನ್ನು ನಾವು ನೋಡ್ತೀವಿ. ಅದರಲ್ಲೂ ಕೂಡ ಕ್ಯಾಂಪ್ಕೋ ಮೂಲ ಅಧ್ಯಕ್ಷರು ವಾರಣಾಸಿ ಸುಬ್ರಾಯ ಭಟ್ರು ಹೇಳ್ತಾ ಇರುವಂತಹ ಒಂದು ಮಾತು ಅಂತಂದ್ರೆ, ಅಡಿಕೆಯನ್ನೇ ನಂಬಿಕೊಂಡು ಇರಬೇಡಿ, ಮಿಶ್ರ ಬೆಳೆಯನ್ನು ಕೂಡ ಬೆಳೀರಿ, ಅದರಲ್ಲೂ ಕೂಡ ಕೊಕ್ಕೋಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಅಂತ ಹೇಳ್ತಾ ಬಂದಂತವರು. ನೀವು ಕೂಡ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆಯನ್ನ ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರಿ ಸಾಕಷ್ಟು ವರ್ಷಗಳಿಂದ. ಕಳೆದ ಒಂದು 15 ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬಂದಿದ್ರಿ. ಏನ್ ಅನಿಸ್ತದೆ ನಿಮಗೆ ಮಿಶ್ರ ಬೆಳೆಯಾಗಿ ಅಡಿಕೆಯ ಜೊತೆಗೆ ಕೊಕ್ಕೋ ಬೆಳೆಯನ್ನ ಬೆಳೆದಂತಹ ಸಂದರ್ಭದಲ್ಲಿ ಏನೇನು ಸವಾಲುಗಳು, ಏನೇನು ಪ್ರಶ್ನೆಗಳು ಬರ್ತವೆ? ಅಡಿಕೆ ಸಸಿ 1994-95 ನೆಟ್ಟದ್ದು. ಅಡಿಕೆ ಸಸಿಗೆ ಒಂದು 7 ವರ್ಷ ಕಳೆದ ಮೇಲೆ ಕೊಕ್ಕೋ ನೆಟ್ಟದ್ದು. 2002 ಸಿಪಿಸಿಆರ್ಐನಲ್ಲಿ ಸಿಕ್ಕಿದ ಗ್ರಾಫ್ಟೆಡ್ ಸಸಿಗಳನ್ನು ನೆಟ್ಟಿದ್ದೆ. ಅದರಲ್ಲಿ ಪ್ರೂನಿಂಗ್ ನಾವು ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಮಾಡ್ತಾ ಇರಬೇಕು. ತೊಂದರೆ ಅಂತ ಹೇಳಿದರೆ ಸವಾಲು ಅದರಲ್ಲಿರುವುದು, ಮತ್ತೆ ನಾವು ಸಸಿ ನೆಡಲಿಕ್ಕೆ ತುಂಬ ಕಷ್ಟ. ಎಡೆ ಸಸಿ ನೆಡುವುದು ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಮತ್ತೆ ಸಸಿಗಳು ಮೇಲೆ ಬರುವುದು ತುಂಬ ಕಷ್ಟ. ಅಂದರೆ ಎಡೆ ಸಸಿಗೆ ಬೇಕಾಗುವ ಬಿಸಿಲು ಸಿಗುವುದಿಲ್ಲ ಇದರ ಈ ಮರಗಳಿಂದಾಗಿ. ಮತ್ತೆ ಹಸಿರೆಲೆ ಗೊಬ್ಬರಗಳಿಗೆ ಇದೆಲ್ಲ ಇದು ತುಂಬ ಉಪಕಾರ ಆಗ್ತದೆ. ಅದರ ಗೆಲ್ಲನ್ನು ಕಡಿದು ಅಡಿಕೆ ಮರಕ್ಕೆ ಕೂಡ ಅದನ್ನು ಹೇಳುವುದು ನಾನು. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪ್ರೋನಿಂಗ್ ಮಾಡಿದರೆ ನಮಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಈಲ್ಡ್ ಬರ್ತದೆ. ಅದರಲ್ಲಿ ಅಂದರೆ ಬೇಸಿಗೆಯಲ್ಲಿ ಈಲ್ಡ್ ಜಾಸ್ತಿ ಬಂದರೆ ರೋಗಗಳು ಕಡಿಮೆ, ಮತ್ತು ಅಳಿಲು ಇದರ ಪ್ರಾಬ್ಲಮ್ಗಳು ಸ್ವಲ್ಪ ಕಡಿಮೆ, ಬೇರೆ ಹಣ್ಣುಗಳು ಸಿಗ್ತದೆ ಅಳಿಲಿಗೆ, ಹಾಗಾಗಿ ಇದಕ್ಕೆ ಬರುವ ಇದು ಪರ್ಸೆಂಟೇಜ್ ಕಡಿಮೆ. ಮತ್ತು ಬೇಸಿಗೆಯಲ್ಲಿ ಇರುವ ರೇಟ್ ಮಳೆಗಾಲದಲ್ಲಿ ಸಿಗುವುದಿಲ್ಲ. ನಮಗೆ ಬೇಸಿಗೆಯಲ್ಲಿ ಈಲ್ಡ್ ಬರಬೇಕಿದ್ರೆ ನಾವು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪ್ರೂನಿಂಗ್ ಮಾಡಬೇಕು. ಈಗ ಪ್ರಾರಂಭಿಕ ವರ್ಷಗಳಲ್ಲಿ ಅಂದ್ರೆ ಮೊದಲ ಒಂದು 4-5 ವರ್ಷದ ಒಳಗಡೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋವನ್ನ ಪ್ರಾರಂಭ ಮಾಡಬಹುದು ಅಂತ ನೀವು ಹೇಳಿದ್ರಿ. ತಡವಾಗಿ ಮಾಡಿದ್ರೆ ಏನೇನು ಸಮಸ್ಯೆಗಳು ಬರ್ತವೆ? ತಡವಾಗಿ ಮಾಡಿದ್ರೆ ಒಂದು ಕೊಕ್ಕೋ ಗಿಡಕ್ಕೆ ಬೇಕಾದ ಬಿಸಿಲು ಕಡಿಮೆ ಆಗ್ತದೆ, ಬೆಳವಣಿಗೆ ನಿಧಾನ ಆಗ್ತದೆ, ಫಲ ಬರುವುದು ನಿಧಾನ ಆಗ್ತದೆ. ಅಡಿಕೆ ಸೋಗೆ, ಅಡಿಕೆ ತೆಗೆಯುವಾಗ ಅಡಿಕೆ ಗೊನ್ನೆ ಎಲ್ಲ ಬಿದ್ದು ಈ ಕೊಕ್ಕೋ ಗಿಡಗಳು ಹಾಳಾಗುವುದು ಜಾಸ್ತಿ. ಈ 7 ವರ್ಷದಲ್ಲಿ ಅಂದ್ರೆ ಅಡಿಕೆ ಗಿಡ ತಗ್ಗಲ್ಲಿರುವಾಗ ನಮಗೆ ಈ ಕೊಕ್ಕೋ ಗಿಡ ಸ್ವಲ್ಪ ಬೇಗ ಫಸಲು ಕೊಡಲಿಕ್ಕೆ ಶುರು ಆಗ್ತದೆ, ಸರಿಯಾದ ಬಿಸಿಲು ಸಿಗ್ತದೆ, ಗಿಡಗಳಿಗೆ ಏಟು ಹಾಕುವುದು ಕಡಿಮೆ ಆಗ್ತದೆ, ಸೋಗೆ ತಗ್ಗಲ್ಲಿರ್ತದೆ, ಜಾಸ್ತಿ ಏಟಾಗುವುದಿಲ್ಲ. ಈ ಅಡಿಕೆ ತೆಗೆಯುವಾಗ ಅಥವಾ ಸೋಗೆ ಬಿಡುವಾಗ ಕೊಕ್ಕು ಗಿಡಗಳಿಗೆ ಹೆಚ್ಚು ಏಟಾಗುವುದಿಲ್ಲ. ಈಗ ಸಾಂಪ್ರದಾಯಿಕವಾಗಿ ಕರಾವಳಿ ಜಿಲ್ಲೆಯಲ್ಲಿ ಬೆಳೀತಾ ಇರುವಂತಹ ಅಡಿಕೆ ಗಿಡದ ಜೊತೆಗೆ ಈ ಕೊಕ್ಕೋ ಗಿಡವನ್ನು ನೆಡುವಂತಹದ್ದು ಮತ್ತು ಮಂಗಳ ಶ್ರೀಮಂಗಳ ಆಗ್ಬೋದು ಅಥವಾ ಇಂಟರ್ಸಿ ಆಗ್ಬೋದು ಅಥವಾ ಅಮೋಹಿತ್ ನಗರ ಆಗ್ಬೋದು ಇಂಥ ತಳಿಯ ಜೊತೆಗೆ ಕೊಕ್ಕೋ ಬೆಳೆಯನ್ನು ಬೆಳೆಯುವಂತಹದ್ದು ಏನಾದ್ರೂ ವ್ಯತ್ಯಾಸ ಉಂಟಾ? ಅಂದ್ರೆ ಊರ ತಳಿಯ ಎಡೆಯಲ್ಲಿ ನನಗೆ ಕೊಕ್ಕೋ ನಟ್ಟು ಅನುಭವ ಇಲ್ಲ. ಈಗ ನಿಮ್ದೆಲ್ಲ ಮಂಗಳ ಅಡಿಕೆ ಇದೆ, ಮಂಗಳ ಗಿಡದ ನಡುವೆ ಇರುವುದು ಸಾಮಾನ್ಯವಾಗಿ 9 ಅಡಿ ಅಂತರದಲ್ಲಿ ಇರುವಂತಹ ಅಡಿಕೆ ಗಿಡ ನಂದು 10-10 ಅಂತರದಲ್ಲಿರುವುದು, ಕೊಕ್ಕೋ ಗಿಡಗಳು 10-20 ಅಂದ್ರೆ ಪ್ರತಿ 2 ಸಾರಿಗೆ 1 ಸಾರಿಯಾಗೆ ಕೊಕ್ಕೋ ಗಿಡ ನಟ್ಟದ್ದು. ಅಂದ್ರೆ ನಡುವಿನ 1 ಸಾರಿ ಓಡಾಡಲಿಕ್ಕೆ ನಮಗೆ ಹೋಗ್ಲಿಕ್ಕೆ ಬೇಕಾಗ್ತದೆ, ಅಥವಾ ಗುಜರಿ ಕಣ್ಣಿಂತ 2 ಸಾರಿಗೆ 1 ಸಾರಿ ಗುಜರಿ ಕಣ್ಣಿಂತ ಮಾಡ್ತೇವೆ ನಾವು ನೀರು ಬಸಿಗಾಲುವೆ. ಆ ಕಣಿ ಇಲ್ಲದ ಸಾಲಿನಲ್ಲಿ ಕೊಕ್ಕೋ ಇರ್ತದೆ. ಒಂದು ಆಳಿನಷ್ಟು ಎತ್ತರವರೆಗೆ ಗೆಲ್ಲು ಅಡ್ಡ ಗೆಲ್ಲು ಬಾರದ ಹಾಗೆ ಫಸ್ಟಿಗೆ ನೋಡಿಕೊಳ್ಬೇಕು ಕೊಕ್ಕೋ. ಈ ಗ್ರಾಫ್ಟೆಡ್ ಕಸಿ ಆದರೂ ಕೂಡ ಅಡಿಕೆ ಸಲಿಕೆಯ ಕೋಲು ಊರಿ ಸಾಧಾರಣ 5 ಫೀಟ್ ವರೆಗೆ ಅದರಲ್ಲಿ ಅಡ್ಡ ಗೆಲ್ಲುಗಳು ಬಾರದ ಹಾಗೆ ನೋಡಿಕೊಳ್ಳುವುದು ತುಂಬಾ ಮುಖ್ಯ. ಅಂದ್ರೆ ಮನುಷ್ಯ ಸುಲಭದಲ್ಲಿ ಆಚೀಚೆ ಹೋಗುವಾಗೆ ಇರಬೇಕು. ಮತ್ತೊಂದು ಸ್ಪ್ರಿಂಕ್ಲರು ನೀರು ಕೊಕ್ಕೋ ಗೆಲ್ಲುಗಳಿಗೆ ಆದಷ್ಟು ಕಡಿಮೆ ತಾಟುವಾಗಿರ್ಬೇಕು. ಕೊಕ್ಕೋ ಗೆಲ್ಲೇ ಸ್ಪ್ರಿಂಕ್ಲರಿಗೆ ಅಡ್ಡ ಆದರೆ ಅದರ ನೆಕ್ಸ್ಟ್ ಅಡಿಕೆ ಮರಕ್ಕೆ ನೀರು ಸಿಗುವುದಿಲ್ಲ. ತುಂಬಾ ಜನರು ಆ ತೊಂದರೆಯನ್ನು ಹೇಳ್ತಾರೆ, ಕೊಕ್ಕೋ ಇರುವ ಮರದಲ್ಲಿ ಆಚೆ ಹಿಂದ್ಗಡೆಯ ಮರಗಳಿಗೆ ಸ್ಪ್ರಿಂಕ್ಲರ್ ನೀರು ಹೋಗುದಿಲ್ಲ ಅಂತ. ಅದು 7 ಫೀಟಿನಿಂದ ಕೆಳಗೆ ಅಡ್ಡ ಗೆಲ್ಲುಗಳು ಬಾರದಿದ್ರೆ ಸ್ಪ್ರಿಂಕ್ಲರ್ನಿಗೆ ತುಂಬಾ ತೊಂದರೆ ಆಗುದಿಲ್ಲ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಈ ಹೈಬ್ರಿಡ್ ತಳಿಗಳ ಬಗ್ಗೆ ಹೇಳಿ, ಈಗ ಕೊಕ್ಕೋ ತಳಿಗಳನ್ನು ನೀವು ಹಾಕೊಂಡಿದ್ರಿ, ಸಿಪಿಸಿಆರ್ಐ ಇಂದ ಕೊಟ್ಟಿರುವಂತಹ ತಳಿಗಳು, ಇದರ ಒಂದು ವಿಶೇಷತೆಯ ಬಗ್ಗೆ ಹೇಳಿ. ವಿಶೇಷತೆ ಈಳು ಬೇಗ ಬರ್ತದೆ, 3-4 ವರ್ಷದಲ್ಲಿ ಸರಿಯಾಗಿ ಈಳು ಬರಲಿ. ಅದು F1 ಮತ್ತೆ ಈಗ ಸರಿಯಾಗಿ ನೆನಪು ಬರುವುದಿಲ್ಲ, ಮಿಶ್ರವಾಗಿ ಕೊಟ್ಟಿದ್ದಾರೆ. ಆಗ ಅಂದ್ರೆ ಒಂದೇ ತಳಿ ಇರುವುದಕ್ಕಿಂತ ಬೇರೆ ಬೇರೆ ತಳಿ ಇದ್ರೆ ಪಾಲಿನೇಷನ್ಗೆ ಒಳ್ಳೇದು, ಈಲ್ಡ್ ಜಾಸ್ತಿ ಬರ್ಲಿಕ್ಕೆ ಒಳ್ಳೇದು ಅಂತ ಆನಂದ್ ಸರ್ ಇಲ್ಲಿ ಸೈಂಟಿಸ್ಟ್ ಆಗಿದ್ರು, ಅವರ ಸಲಹೆ ಪ್ರಕಾರ ಹಾಗೆ ನಟ್ಟದ್ದು. ಈ ಫಾರೆಸ್ಟ್ ಇರೋ ತಳಿಯ ಒಂದು ವಿಶೇಷತೆ ಏನು? ಹಸಿರು ಕಾಯಿಗಳು, ಹಸಿರು ಕಾಯಿಯಲ್ಲಿ ಸಿಪ್ಪೆ ದಪ್ಪ, ಇಲಿಯ ತೊಂದರೆ ಸ್ವಲ್ಪ ಕಡಿಮೆ, ಸಿಪ್ಪೆ ದಪ್ಪ ಇದ್ದ ಕಾರಣ ಪಕ್ಕ ಇದು ಮಾಡುವುದಿಲ್ಲ. ಮತ್ತೆ ಇಲಿ ಅಳಿನ ತೊಂದರೆಗೆ ನಾವೇನ್ ಮಾಡ್ತೇವೆ ಅಂದ್ರೆ ವಾರದಲ್ಲಿ 2 ಸಲ ಅಥವಾ 3 ಸಲ ಕೊಯ್ತೇವೆ ಸರಿಯಾಗಿ ಹಣ್ಣಾಗುವ ಮೊದಲೇ. ಅಂದ್ರೆ ಜಸ್ಟ್ ಹಳದಿಯ ಕಲರ್ ಕಾಣಲಿಕ್ಕೆ ಶುರುವಾಗಲೇ ಅದನ್ನು ಕೊಯ್ತೇವೆ. 10-12 ಫೀಟಿನಿಂದ ಹೆಚ್ಚು ಎತ್ತರ ಬೆಳೆಯದ ಕಾರಣ ಎಲ್ಲವೂ ನಮಗೆ ಗೋಚರ ಆಗಿರ್ತದೆ ಸರಿಯಾಗಿ ಬೆಳೆದಾಗಲಿ. ಮತ್ತೆ ಮನೆಯಲ್ಲಿ ತಂದಿಟ್ಟು ಸರಿಯಾಗಿ ಹಣ್ಣಾದ್ಮೇಲೆ ಅದನ್ನು ಹಸಿ ಬೀಜ ಒಡೆದು ಪ್ರತ್ಯೇಕ ಮಾಡಿ ವಾರಕ್ಕೊಂದು ಸಲ ಕೊಡೋದು. ನಮಗೆ ಕೆಂಪಕೋದವರು ವಾರಕ್ಕೊಂದು ಸಲ ಬರ್ತಾರೆ, ಮಂಚಿಯಲ್ಲಿ ಅವರ ಪರ್ಚೇಸಿಂಗ್ ಉಂಟು, ಆ ದಿವಸ ಅದನ್ನು ಹಸಿ ಬೀಜವನ್ನು ಪ್ರತ್ಯೇಕಿಸಿ ಕೊಡೋದು. 3 ಸಲ ಕೊಯ್ತೇವೆ. ಹಾಗಾಗಿ ಇಲಿ ಅಳಿಲುಗಳ ತೊಂದರೆ ತುಂಬ ಕಡಿಮೆ. ಹಾಗೊಂದು ವೇಳೆ ಅನ್ಸೀಸನಲ್ ಆಗಿ ಬರ್ತದೆ ಒಮ್ಮೊಮ್ಮೆ, ಆಗ ಕೊಕ್ಕೋವನ್ನು ತೂತು ಮಾಡಿ ಅದರೊಳಗೆ ರ್ಯಾಟಾಲ್ ಇಟ್ಟು ಪುನಃ ಅದೇ ಥರ ಮುಚ್ಚುತ್ತೇವೆ. ಹಾಗೆ ಮುಚ್ಚಿದ್ರೆ ಅದನ್ನೇ ತಿಂದು ಇಲಿಗಳಾದರೆ ಸಾಯ್ತೇವೆ, ಅಳಿಲುಗಳಾದರೆ ಓಡ್ತವೆ. ಅಳಿಲುಗಳು ಸತ್ತು ಸಿಗಲಿಲ್ಲ ಎಷ್ಟರವರೆಗೆ, ಅವು ಕೂಡ ಸಂಶಯ ಇರ್ತವೆ. ಹೌದು, ವಾಸನೆಯಲ್ಲಿ ಬಹಳ ಬೇಗ ಇದು ಮಾಡಿಕೊಳ್ತವೆ ಅಳಿಲುಗಳು. ಸರಿ, ಈಗ ಕೊಕ್ಕೋ ಪ್ರೂನಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ, ಮತ್ತು ಸರಿಯಾದಂತಹ ಒಂದು ವಿಧಾನ ಹೇಗೆ ಅಂತ. ಈಗ ಕೊಕ್ಕೋ ಗಿಡಕ್ಕೆ ಒಂದು ಆಕಾರವನ್ನು ಕೊಡುವಂತಹದ್ದು ಬಹಳಷ್ಟು ಮುಖ್ಯ, ವಿಶೇಷವಾಗಿ ಹೈಬ್ರಿಡ್ ಅಥವಾ ಒಂದು ಕಸಿ ಗಿಡವನ್ನು ಹಾಕಿದಂತಹ ಸಂದರ್ಭದಲ್ಲಿ ಅದು 1 ಮೀಟರ್ ಎತ್ತರದವರೆಗೆ ಬಿಟ್ಟು ನಂತರ ಅದನ್ನ ಗೆಲ್ಲು ಹೋಗ್ಲಿಕ್ಕೆ ಬಿಡಬೇಕು ಅಂತ. ಇದಕ್ಕೊಂದು ಆಕಾರವನ್ನು ಕೊಡುವಂತಹ ಒಂದು ಪ್ರೂನಿಂಗ್ ಆಗ್ಬಹುದು ಅಥವಾ ಆನಂತರದ ವರ್ಷಗಳಲ್ಲಿ ಮಾಡುವಂತಹ ಒಂದು ಗಿಡ ಸವರುವಿಕೆ ಆಗ್ಬಹುದು, ಈ ಬಗ್ಗೆ ಹೇಳಿ ನಿಮ್ಮ ಪ್ರಯತ್ನ. ಫಸ್ಟಿಗೆ ಅದೇ ನಾನು ಹೇಳಿದ ಹಾಗೆ 7 ಫೀಟ್ ವರೆಗೆ ಅಡ್ಡ ಗೆಲ್ಲು ಬರಲಿಕ್ಕೆ ಬಿಡಬಾರ್ದು. ಅದು ಬಳ್ಳಿಯಾಗಿ ಬರ್ತದೆ, ಫಸ್ಟಿಗೆ ತೋರಾಗಿ ಗಟ್ಟಿಯಾಗುವವರೆಗೆ ನಾವು ಬೇರೆ ಸಲಿಕೆ ಏನಾದರೂ ಗೂಟ ಕೊಡಬೇಕಾಗ್ತದೆ. ಮತ್ತೆ ಅಡ್ಡ ಗೆಲ್ಲುಗಳನ್ನು ಬಿಟ್ಟು ಈ ಬೀಜದಲ್ಲೇ ಆದ ಸಸಿಗಳಾದ್ರೆ ಈ ಕೊಡೆಯ ತರ ಸ್ಟೇಜ್ ಬೈ ಸ್ಟೇಜ್ ಮೇಲೆ ಹೋಗ್ತದೆ. ಕಸಿ ಗಿಡದಲ್ಲಿ ಹಾಗಲ್ಲ, ಎಲ್ಲೆಂದರಲ್ಲಿ ಅದರ ಗೆಲ್ಲು ಹೊರಡ್ತಾ ಇರ್ತದೆ. ನಾವು ರಬ್ಬರು ಗಿಡ ನೆಟ್ಟಾಗ ಹೇಗೆ ಫಸ್ಟಿಗೆ 7 ಫೀಟ್ ವರೆಗಿನ ಅಡ್ಡ ಗೆಲ್ಲು ಬಾರದಾಗೆ ನೋಡಿಕೊಳ್ತೇವೋ ಹಾಗೆ ಇದನ್ನು ಕೂಡ ನೋಡಿಕೊಳ್ಬೇಕಾಗ್ತದೆ. ಮತ್ತೆ ಪ್ರೋನಿಂಗಿಗೆ ಪ್ರತಿ ವರ್ಷ ನಾನು ಇಲ್ಲಿ CPCRIಯಿಂದಲೇ ಎಕ್ಸ್ಪರ್ಟ್ಸ್ ಇದ್ದಾರೆ ಇಲ್ಲಿ ಕೆಲಸದವರು, ಅವರನ್ನೇ ಬರೆಸಿ ಪ್ರೋನಿಂಗ್ ಮಾಡ್ತಾ ಇದ್ದದ್ದು. ಅವರು 2 ದಿವಸ ಅಲ್ಲೇ ಮನೆಯಲ್ಲೇ ಉಳ್ಕೊಂಡು ಪ್ರೋನಿಂಗ್ ಮಾಡಿ ಬರ್ತಿದ್ರು. ಈಗ ನೀವು ಗಮನಿಸಿದ ಹಾಗೆ ಪ್ರೂನಿಂಗ್ ಅಂದ್ರೆ ಅಥವಾ ಗಿಡ ಸವರುವುದು ಅಂದ್ರೆ ಯಾವ ಕಾಂಡವನ್ನ ಇಡಬೇಕು, ಅಂದ್ರೆ ಯಾವ ಗೆಲ್ಲನ್ನ ಅಡ್ಡ ಗೆಲ್ಲನ್ನ ಇಡಬೇಕು, ಯಾವ್ದನ್ನ ತೆಗಿಬೇಕು ಅಂತ ನಿರ್ಧಾರ ಮಾಡುವ ಅಂಶಗಳು ಏನೇನು ಅಂತ. ಮುಖ್ಯವಾಗಿ ಈ 4 ಮರದ ನಡುವೆ ಒಂದು ಕೊಕ್ಕೋ ಮರ ಇದ್ರೆ ಆ 4 ಮರದ ಹೊರಗೆ ಪರಿಧಿಯಿಂದ ಹೊರಗೆ ಗೆಲ್ಲು ಹೋಗದಾಗೆ ನೋಡಿಕೊಳ್ಬೇಕು. ಅಂದ್ರೆ ನಮಗೆ ಓಡಾಡ್ಲಿಕ್ಕೆ ಯಾವುದೇ ಅಡಿಕೆಯನ್ನು ಹೊರಲಿಕ್ಕೆ ಅಥವಾ ಯಾವುದೇ ಕೆಲಸಗಳಿಗೆ ತೊಂದರೆ ಆಗ್ತದೆ. ಈಗ ಎರಡು ಸಾರಿಯಿಂದ ಹೊರಗೆ ಅದು ಬಂದರೆ ಆ ನಾಲ್ಕು ಮರದ ನಡುವೆಯೇ ಅದು ನಿಲ್ಲುವಾಗೆ ನೋಡಿಕೊಳ್ಬೇಕು. ಅದೇ ಮತ್ತೆ ಹೈ ಎತ್ತರ ಸಾಧಾರಣ 10 ಫೀಟಿನಿಂದ 12 ಫೀಟ್, ಅದರಿಂದ ಜಾಸ್ತಿ ಎತ್ತರ ಹೋಗಬಾರ್ದು. ನಮಗೆ ಒಂದು 5-6 ಫೀಟ್ ಉದ್ದ ಕೊಕ್ಕೆ ಕೈಯಲ್ಲಿ ಹಿಡಿದು ಕೊಯ್ಯುವ ಹಾಗೆ ಇದ್ರೆ ಬೆಳೆದದ್ದನ್ನೇ ನೋಡಿ ಸರಿಯಾಗಿ ಕೊಯ್ಲಿಕ್ಕೂ ಸುಲಭ ಆಗ್ತದೆ. ಬೇರೆ ಏನಾದರೂ ಕೃಷಿ ಇದ್ರೆ ಅದಕ್ಕೆ ನೆರಳಾಗುವುದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಈಗ ದೈನಂದಿನ ತೋಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಕಂಬ ಚಿಗುರುಗಳು ಬಂದಿರುವಂತಹದ್ದು ಇರಬಹುದು ಅಥವಾ ಕೊಳ್ತಂತಹ ಒಂದು ಕಾಯಿಗಳಿರ್ಬೋದು, ಇದನ್ನೆಲ್ಲ ತೆಗೆಯುವಂತಹದ್ದು ಎಷ್ಟು ಮುಖ್ಯ? ಕೊಳ್ತ ಕಾಯಿ ತೆಗಿಬೇಕು ಅಂತ ಇಲ್ಲಿ ಹೇಳ್ತಾರೆ, ಆದ್ರೆ ನಾನು ಹಾಗೆ ಯಾವುದೇ ಎಕ್ಸ್ಟ್ರಾ ಎನರ್ಜಿ ಅದಕ್ಕೆ ಹಾಕ್ಲಿಲ್ಲ. ಹೊಸ ಚಿಗುರು ಬರುವುದನ್ನು ಅಡಿಕೆ ಹೆಕ್ಲಿಕ್ಕೆ ಹೋದಾಗಲೇ ಚಿವುಡ್ತಾ ಇರ್ತೇವೆ. ಈಗ ಅಡಿಕೆ ಟೈಮಲ್ಲಿ ಆದ್ರೆ ಅಡಿಕೆ ಹೆಕ್ಲಿಕ್ಕೆ ಹೋಗ್ತಾ ಇರ್ತೇವೆ, ಆಗ ಚಿವುಡ್ತಾ ಇರ್ತೇವೆ. ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಹೋದಾಗ ಆಗ್ಲೂ ನೋಡ್ತೇವೆ ಒಂದು 1.5 ಗಂಟೆ ಕೆಲಸದ ಬದಲು 1 ಗಂಟೆ ಕೆಲಸ ಮಾಡಬೇಕಾಗ್ತದೆ. ಸ್ಪ್ರಿಂಕ್ಲರ್ ಹಾಕುವಷ್ಟು ಜಾಗದ್ದು ನಾವು ಹೋದಾಗಲೇ ಚಿವುಟಿ ಬರ್ತೇವೆ. ಅದಕ್ಕೆ ಬೇಕಾಗಿ ಎಕ್ಸ್ಟ್ರಾ ಲೇಬರ್ ಅಂತ ಹೇಳಿ ಖರ್ಚು ಮಾಡಲಿಲ್ಲ. ಈಗ ಕೆಲವೊಂದು ರೈತರು ಹೇಳುದನ್ನ ನಾನು ಕೇಳಿದ್ದೇನೆ, ಈಗ ಗಿಡ ಸೌರದು ಅಂದ್ರೆ ಒಂದು ಒಂದು ಎಲೆಯು ಕೂಡ ಉಳಿಯದ ಹಾಗೆ ಪೂರ್ತಿ ಸೌರ ಬಿಡುವಂತಹ ಒಂದು ಅಭ್ಯಾಸವು ಕೂಡ ಇರ್ತದೆ, ಅಥವಾ ಕೆಲವೊಂದು ಗೆಲ್ಲನ್ನ ಹಾಗೆ ಬಿಟ್ಟು ಉಳಿದದ್ದನ್ನ ತೆಗೆಯುವಂತಹದ್ದು, ಯಾವುದು ಒಳ್ಳೇದು? ಸಂಪೂರ್ಣವಾಗಿ ಕಡಿಯುದು ಅಂತಲ್ಲ, ನಮಗೆ ಬೇಕಾದ ಶೇಪ್ ಅಲ್ಲಿ ಇರುವ ಒಳಗಿರುವ ಎಲೆಗಳು ಅಥವಾ ಇದು ತೊಂದರೆ ಆಗುವುದಿಲ್ಲ. ಮುಖ್ಯವಾಗಿ ಮುಖ್ಯ ಕಾಂಡಕ್ಕೆ ಬಿಸಿಲು ಬೀಳಬೇಕು. ಆ ರೀತಿಯಲ್ಲಿ ನಾನು ಈಗ ಒಂದು ಕೆಲವು ವರ್ಷದಲ್ಲಿ ಬೇರೆ ಕೆಲಸದವರ ಹತ್ರ ಅಂದ್ರೆ ನಮ್ಮ ಮನೆಗೆ ಬರುವ ಕೆಲಸದ ಆಳುಗಳ ಹತ್ರ ಕಡಿಸ್ತಾ ಇದ್ದೇನೆ. ಮೊದಲು ಇಲ್ಲೇ ಸಿಪಿಸಿಆರ್ಐನಲ್ಲಿ ಎಕ್ಸ್ಪರ್ಟ್ಸೆ ಬಂದು ಕಡಿತಾ ಇದ್ದದ್ದು ಸರಿಯಾಗಿ ಕಡಿತಾ ಇದ್ರು ಅವರು, ಹಾಗೆ ಅವರ ಮಾರ್ಗದರ್ಶನದಲ್ಲೇ ಈಗ ಆ ನಂತರ ಕೂಡ ಕಡ್ದದ್ದು. ಮುಖ್ಯ ಕಾಂಡಕ್ಕೆ ಬಿಸಿಲು ಬೀಳ್ಬೇಕು, ಸ್ವಲ್ಪ ಹೂ ಬರಬೇಕಿದ್ರೆ ಬಿಸಿಲು ಬೀಳ್ಬೇಕು ಅಂತ ಇವರು ಸಲಹೆ. ಈಗ ಅಕಸ್ಮಾತ್ ಈಗ ಕಾಂಡ ಕೋರಿಯುವಂತಹ ಹುಳದ ಸಮಸ್ಯೆ ಆಗುತ್ತೋ, ಬೋರರ್ ಸಮಸ್ಯೆ ಅಂತ ಹೇಳ್ತೀವಲ್ಲ, ಇದರಿಂದಾಗಿ ಕಾಂಡ ಏನಾದರೂ ಸತ್ತು ಹೋದ್ರೆ ಬುಡದಿಂದ ಮತ್ತೆ ಹೊಸ ಚಿಗುರು ಬರುವ ಸಾಧ್ಯತೆ ಉಂಟಾ? ಬರ್ತದೆ. ಈ ಕಾಂಡ ಕೊರಕ ಹುಳದಿಂದ ಇದಾದ್ರೆ ಅದರಿಂದ ಸ್ವಲ್ಪ ಕೆಳಗೆ ಮತ್ತು ಒಂದು 6 ಇಂಚು ಕೆಳಗಿನಿಂದ ನಾವು ಕಟ್ಟು ಮಾಡಬೇಕು. ಕಟ್ಟು ಮಾಡಿದ ಜಾಗಕ್ಕೆ ರಬ್ಬರ್ ಕೋಟು, ಈ ರಬ್ಬರ್ ಕೃಷಿಕರಿಗೆ ಗೊತ್ತಿರ್ತದೆ ರಬ್ಬರ್ ಕೋಟು ಅಂತ ಸಿಗ್ತದೆ, ಅದು ಹಾಕಿದ್ರೆ ಮಲ್ಲಿಗೆ ಮತ್ತೆ ಬೇರೆ ಯಾವುದೇ ಫಂಗಸ್ ಅಥವಾ ಹುಳಗಳ ಬಾಧೆ ಮತ್ತೆ ಬರುವುದಿಲ್ಲ. ಹೊಸ ಚಿಗುರು ಬರ್ತದೆ, ಅದರಿಂದ ಕೆಳಗೆ ಹೊಸ ಚಿಗುರು ಬರ್ತದೆ. ಆ ಹೊಸ ಚಿಗುರಿನಲ್ಲಿ ಒಂದನ್ನು ಉಳಿಸಿಕೊಳ್ಬೇಕು. ಹೌದು, ಹೊಸ ಚಿಗುರು ಅಲ್ಲಿ ತುಂಬಾ ಬರ್ತದೆ, ಅಲ್ಲಿಂದ ಅದರಲ್ಲಿ ಒಂದು ಅಥವಾ ಎರಡನ್ನು ಉಳಿಸಿಕೊಳ್ಬೇಕು. ಅಂದ್ರೆ ನಮಗೆ ಮುಖ್ಯ ಕಾಂಡ ಕುಂಬಾಗದ ರೀತಿಯಲ್ಲಿ ಅಪೋಸಿಟ್ ಸೈಡ್ ಗೆಲ್ಲನ್ನು ಉಳಿಸಿದ್ರೆ ನಡುವಿನ ಮೊದಲಿನ ಕಾಂಡ ಕುಂಬಾಗುದಿಲ್ಲ. ನಾವು ಒಂದೇ ಸೈಡಿನ ಗೆಲ್ಲು ಮಾತ್ರ ಉಳಿಸಿಕೊಂಡ್ರೆ ಕೆಳಗಿನ ಬದಿ ಸಾಯ್ತಾ ಸಾಯ್ತಾ ಸಾಯ್ತಾ ಹೋಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ, ಅಡಿಕೆ ತೋಟದಲ್ಲಿ ಅಡಿಕೆಗೆ ಕೊಟ್ಟ ಹಾಗೆ ಇದಕ್ಕೂ ಕೂಡ ಪೋಷಕಾಂಶವನ್ನು ಕೊಡಬೇಕು ಅಂತ ಹೇಳಿ, ಇದರ ಬಗ್ಗೆ ಹೇಳಿ, ಯಾವ ರೀತಿ ಕೊಡುವಂತಹದ್ದು, ಏನನ್ನು ಕೊಡುವಂತಹದ್ದು? ಇದರಲ್ಲಿ ಹೇಗಂತ ಹೇಳಿದ್ರೆ ಅಂಗಡಿಯಲ್ಲಿ ಸಾಮಾನು ಮಾರಿದ್ರೆ ಆದಾಯ ಬರ್ತದೆ, ಆದ್ರೆ ಪುನಃ ಅದಕ್ಕೆ ಅಂಗಡಿಯಲ್ಲಿ ತುಂಬಿಸಬೇಕಲ್ಲ ಪುನಃ ಸೇಲ್ ಆಗಬೇಕಿದ್ರೆ. ಅದೇ ತರ ಯಾವುದೇ ಒಂದು ಲಿಮಿಟೆಡ್ ಈ ಜಾಗದಲ್ಲಿ ನಾವು ಅದರಿಂದ ಆದಾಯ ಮಾತ್ರ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ, ಪುನಃ ರಿಟರ್ನ್ ಹಾಕ್ಲೇಬೇಕು. ಈಗ ಕೃಷಿ ಅಂತ ಹೇಳಿದ್ರೆ ಸೌರಶಕ್ತಿಯನ್ನು ಬಳಸಿಕೊಂಡು ನಮಗೆ ಉತ್ಪಾದನೆ ಕೊಡುವಂಥದ್ದು, ಒಟ್ಟಿಗೆ ನಮ್ಮ ಮಾನವ ಶಕ್ತಿಯನ್ನು ಬೇಡ್ತದೆ. ಅದು ಕೃಷಿ ಮಾನವ ಶಕ್ತಿಯನ್ನು ಬಿಡುತ್ತದೆ. ಉತ್ಪಾದನೆಯಲ್ಲಿ ಇರುವುದು ಈಗ ಕೃಷಿ ಮಾತ್ರವೇ, ಬೇರೆ ಎಲ್ಲ ರೂಪಾಂತರಗಳು, ಬೇರೆ ಯಾವುದೇ ಉತ್ಪಾದನೆ ಅಂತ ಈಗ ಹೇಳ್ತಾರೆ ಇದೆಲ್ಲ ರೂಪಾಂತರಗಳು. ಮೂಲವಾಗಿ ಅದಕ್ಕೆ ಕೃಷಿ ವಸ್ತು ಬೇಕೇ ಬೇಕು. ಕೃಷಿಯ ಉತ್ಪಾದನೆ ಆಗುವುದು ಎಲ್ಲಿಂದ, ಅದಕ್ಕೆ ಶಕ್ತಿ ಎಲ್ಲಿಂದ ಅಂತ ಹೇಳಿದ್ರೆ ಸೌರಶಕ್ತಿ. ಸೌರಶಕ್ತಿಯ ಬೇರೆ ಬೇರೆ ರೂಪಗಳನ್ನು ಬಳಸಿಕೊಂಡು ನಾವು ನಮ್ಮ ದೈಹಿಕ ಶ್ರಮದಿಂದ ಕೃಷಿಯಿಂದ ರಿಟರ್ನ್ ಪಡೆಯುತ್ತೇವೆ. ಹಾಗೆ ಮಾಡುವಾಗ ಯಾವುದೇ ರೂಪದಲ್ಲಿ ಅದಕ್ಕೆ ಪುನಃ ನಾವು ಅಷ್ಟೇ ನಮ್ಮ ಶ್ರಮವನ್ನು ಅಥವಾ ಬೇರೆ ಅದಕ್ಕೆ ಬೇಕಾದ ಮೂಲಭೂತ ವಸ್ತುಗಳನ್ನು ಹಾಕ್ಲೇಬೇಕು. ಈಗ ನಾನು ಶುರುವಿಗೆ ಹೇಳಿದಾಗ ಅಂಗಡಿಯಿಂದ ಸಾಮಾನು ತೆಗೆದು ಸೇಲ್ ಆಗಿದೆ ಅಂತ ಅದನ್ನೆಲ್ಲವನ್ನು ಖರ್ಚು ಮಾಡಿಕೊಂಡು ಕೂತ್ರೆ ಅಂಗಡಿ ಖಾಲಿ ಆದೀತು. ಹಾಗೆ ಈ ಆ ಲಿಮಿಟೆಡ್ ಜಾಗದಲ್ಲಿ ಆ ಇದಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಮಾತ್ರ ನಾವು ತೆಗಿಲಿಕ್ಕೆ ಸಾಧ್ಯ. ಅದಕ್ಕೆ ಸೌರಶಕ್ತಿ ಬೇಕಾಗ್ಬೋದು, ಅದಕ್ಕೆ ಬೇರಿನ ಹಿಡಿತಕ್ಕೆ ಬೇಕಾದ ಜಾಗ ಬೇಕಾಗ್ಬೋದು, ಅದು ಯಾವುದೇ ಆದರೂ ಕೂಡ ಅದಕ್ಕೊಂದು ಲಿಮಿಟೇಷನ್ ಅಂತ ಇರ್ತದೆ. ಒಟ್ಟು ನಾವು ಸಸಿ ಬರ್ತದೆ ಅಂತೇಳಿ ಒಟ್ಟು ನೆಟ್ಟುಕೊಂಡು ಹೋದರೂ ಆಗ್ಲಿಕ್ಕಿಲ್ಲ. ಹಾಗಾಗಿ ಆ ಲಿಮಿಟೇಷನ್ನಲ್ಲಿ ಅದಕ್ಕೆ ಪುನಃ ನಾವು ಅಷ್ಟು ಹಾಕುವಂಥದ್ದನ್ನು ಹಾಕಿದ್ರೆ ಅದರಲ್ಲಿ ಅಷ್ಟು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಹೇಳಿ, ಕೊಕ್ಕೋ ಗಿಡಕ್ಕೆ ಯಾವ ರೀತಿ ಗೊಬ್ಬರ ಕೊಡುವಂತಹದ್ದು? ಕೊಕ್ಕೋ ಗಿಡಕ್ಕೆ ನಾನು ವಿಶೇಷವಾದ ಬೇರೆ ಯಾವುದೇ ಗೊಬ್ಬರವನ್ನು ಕೊಡುವುದಿಲ್ಲ. ಅಂದರೆ ಅಡಿಕೆ ಮರಕ್ಕೆ ಮಾಡುವಾಗ NPK 15-21 ಹಾಕ್ತೇನೆ ನಾನು, ಮತ್ತೆ ಸಾವಯವ ಗೊಬ್ಬರಗಳನ್ನು ಹಾಕ್ತೇನೆ, ಪಂಚಮಿ ಮುಖ್ಯವಾಗಿ ನಾನು ಯೂಸ್ ಮಾಡೋದು. ಇದರ ಬುಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಅದೀಗ ಕರೆಕ್ಟಾಗಿ ಅಳತೆ ಮಾಡಿ ಹಾಕೋದು ಅಂತ ಅಲ್ಲ, ಸ್ವಲ್ಪ ಸ್ವಲ್ಪ ಇದರ ಬುಡ ಒಂದು ಮುಷ್ಟಿ ಅದರ ಬುಡಕ್ಕೂ ಹಾಕೋದು. ಔಷಧಿ ಹೊಡೆಯುವಾಗಲೂ ಹಾಗೆ, ಅಡಿಕೆ ಮರಕ್ಕೆ ಔಷಧಿ ಹೊಡೆಯುವಾಗ ಕೊಕ್ಕೋ ಮರಕ್ಕೆ ಕೂಡ ಸೇಮ್, ಅದೇ ಬೋರ್ಡೋ ಆಗಲಿ ಬ್ಲೈಟೆಕ್ಸ್ ಆಗಲಿ ಆ ಜಾಗಕ್ಕೆ ಅಡಿಕೆ ಮರಕ್ಕೆ ಬಿಡ್ಲಿಕ್ಕೆ ಕೊಂಡೋದ ಪಂಪ್ ಸೆಟ್ ಅಥವಾ ಪೈಪ್ ಅದರಲ್ಲೇ ಕೆಳಗೂ ಕೂಡ ಬಿಡ್ತೇನೆ. ಹಾಗೆ ಕೊಳೆ ರೋಗ ಅದರಿಂದಲೇ ಕಂಟ್ರೋಲ್ ಮಾಡ್ತೇನೆ ನಾನು ಪ್ರತ್ಯೇಕವಾಗಿ. ಈಗ 35 ದಿವಸಕ್ಕೊಮ್ಮೆ ಅಡಿಕೆಗೆ ಸ್ಪ್ರೇ ಕೊಡ್ತೇನೆ, ಆಗಲೇ ಈ ಅಡಿ ಈ ಕೊಕ್ಕೊಕ್ಕೆ ಕೂಡ ಸ್ಪ್ರೇ ಕೊಡ್ತೇನೆ. ಹಾಗಾಗಿ ಈಗ ಕೆಲವರು ಹೇಳುವ ಹಾಗೆ ಮಳೆಗಾಲದಲ್ಲಿ ಕಪ್ಪಾಗಿಯೇ ಹೋಗ್ತದೆ ಅಂತ ಹೇಳುವ ಅಷ್ಟು ದೊಡ್ಡ ಸಮಸ್ಯೆ ನನಗೆ ಕಾಣುವುದಿಲ್ಲ. ಸ್ಪ್ರೇ ಕೊಡುವಾಗಲೇ ಅದಕ್ಕೆ ಕೊಟ್ಟುಕೊಂಡ್ರೆ ಅದಕ್ಕೆ ಬೇರೆಯೇ ಒಂದು ಲೇಬರ್ ಆಗಿ ನಾನು ಖರ್ಚು ಮಾಡಲಿಲ್ಲ. ಅಂದ್ರೆ ಸರಿಯಾಗಿ ಪ್ರೂನಿಂಗ್ ಮಾಡದೆ ಹೋದ್ರೆ ಇಂಥ ಕೊಳೆ ರೋಗ ಕೂಡ ಜಾಸ್ತಿ ಆಗ್ತದೆ. ಹಾ ಹೌದು, ಹಾಗೆ ಗಾಳಿ ಆಡುವುದು ಕಡಿಮೆ ಆಗ್ತದೆ, ನೆಲದಲ್ಲಿ ಇರುವ ಎಲೆಗಳಿಗೆ ಕೂಡ ಕೊಳೆ ರೋಗದ ಇದು ಬಂದ್ರೆ ಅದರಿಂದಾಗಿ ತೊಂದರೆ ಬರಬಹುದು. ಅಂದ್ರೆ ಈಗ ರಾಸಾಯನಿಕ ಗೊಬ್ಬರ ಅಲ್ಲದೆ ಹಟ್ಟಿ ಗೊಬ್ಬರ ಅಥವಾ ಬೇರೆ ಏನಾದ್ರೂ ಸಾವಯವ ಗೊಬ್ಬರ ಹಾಕ್ತೀರಾ? ಸಾವಯವ ಗೊಬ್ಬರದಲ್ಲಿ ನಾನು ಅಡಿಕೆಗೆ ಕೂಡ ಈಗ 95ನೇ ಇಸವಿಯಿಂದಲೇ ಪಂಚಮಿಯಲ್ಲೇ ಹಾಕ್ತಾ ಇರುವುದು. ಬೇರೆ ಹಟ್ಟಿ ಗೊಬ್ಬರ ಇಷ್ಟರವರೆಗೆ ಆ ಜಾಗಕ್ಕೆ ಕೊಂಡೋಗ್ಲಿಲ್ಲ. ಸಗಣಿ ಅಂತ ಹೇಳುವುದನ್ನು ನಾನು ನನ್ನ ಆ ತೋಟಕ್ಕೆ ಕೊಂಡೋಗ್ಲಿಲ್ಲ. ಅದರ ಮೌಲ್ಯವರ್ಧಿತ ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ. ಹೌದು. ಆಮೇಲೆ ಈಗ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿ, ಈಗ ಅಡಿಕೆ ತೋಟಕ್ಕಂತೂ ನೀವು 5 ದಿವಸಕ್ಕೂ 6 ದಿವಸಕ್ಕೂ ಸ್ಪ್ರಿಂಕ್ಲರ್ ನೀರು ಹಾಕ್ತೀರಿ, ಅದೇ ಇದಕ್ಕೂ ಕೂಡ ಸಾಕಾಗ್ತದೆ? ಹೌದು. ಫಸ್ಟಿಗೆ ಅಡಿಕೆ ಗಿಡಕ್ಕೆ ನಂದು ಸ್ಪ್ರಿಂಕ್ ಇದು ಡ್ರಿಪ್ ಇರಿಗೇಷನ್ ಇತ್ತು. ಡ್ರಿಪ್ ಇರಿಗೇಷನ್ ಅಲ್ಲಿ ನನಗೆ ಅದೇ ತೊಂದರೆ ಕಂಡಿತ್ತು, ಕೊಕ್ಕೋ ಮರಗಳಿಗೆ ಸ್ವಲ್ಪ ನೀರು ಕಡಿಮೆ ಆಗ್ತದೆ, ಮತ್ತೊಂದು ಅಡಿಕೆ ಮರದ ದೂರ ಹೋದ ಬೇರುಗಳಿಗೆ ಬೇಸಿಗೆಯಲ್ಲಿ ಫೀಡಿಂಗ್ ಸಿಗುವುದಿಲ್ಲ. ಸೊ ಶುರುವಿನ ಕೊಯ್ಲಿನ 1ನೇ ಕೊಯ್ಲು 2ನೇ ಕೊಯ್ಲಿನ ಅಡಿಕೆಗಳು ಸ್ವಲ್ಪ ಚಿಕ್ಕದಾಗ್ತದೆ. ಆ ಎಲ್ಲ ಕಾರಣಗಳಿಂದ ಡ್ರಿಪ್ ಅನ್ನು ಕಂಪ್ಲೀಟ್ ತೆಗೆದು ನಾನು ಸ್ಪ್ರಿಂಕ್ಲರ್ ಅಳವಡಿಸಿದೆ. ಸ್ಪ್ರಿಂಕ್ಲರ್ನಲ್ಲಿ ಕೊಕ್ಕೋ ಗಿಡಗಳಿಗೂ ಸರಿಯಾಗಿ ನೀರು ಸಿಗ್ತದೆ. ಮತ್ತೆ ಈ ಫಸ್ಟ್ 2 ಕೊಯ್ಲಿನ ಅಡಿಕೆ ತುಂಬಾ ಚಿಕ್ಕದಾಗುವ ಸಮಸ್ಯೆಯು ನನ್ನ ಮಟ್ಟಿಗೆ ಕಡಿಮೆ ಆಗಿದೆ. ಈ ಬೇಸಿಗೆಯಲ್ಲಿ ಗುಜರಿ ಕಣಿ ಅಂತ ಹೇಳುವ ಸೈಡ್ಗೆ ಅಲ್ಲೆಲ್ಲ ನೋಡಿದಾಗ ಅಲ್ಲಿ ಬೇರುಗಳು ಒಣಗಿಕೊಂಡು ಸತ್ತುಕೊಂಡು ಕಂಡಿತ್ತು ನನಗೆ. ಅಂದ್ರೆ ದೂರ ಹೋದ ಬೇರುಗಳಿಗೆ ಫೀಡಿಂಗ್ ಸಿಗುವುದಿಲ್ಲ ಬರೀ ಡ್ರಿಪ್ ಇರಿಗೇಷನ್ ನಲ್ಲಿ. ಹಾಗಾಗಿ ಇರಬಹುದು ಅಂತ ಹೇಳುವ ಅಂದ್ರೆ ಆ ಈ ಫಸ್ಟ್ ಕೊಯ್ಲಿನ 1 ಕೊಯ್ಲಿನ ಅಡಿಕೆ ಬೆಳೆಯುವ ಟೈಮು ಸಾಧಾರಣ ಮೇ ಜೂನ್ ತಿಂಗಳಲ್ಲಿ ಅದು ಬೆಳೆದ ಬೆಳಿಲಿಕ್ಕೆ ಶುರುವಾಗುವ ಅಡಿಕೆಗಳು ನಮಗೆ ಫಸ್ಟ್ ಕೊಯ್ಲಿನಲ್ಲಿ ಸಿಗ್ತದೆ. ಆ ಅಡಿಕೆ ಬೆಳೆಯುವಾಗಲೇ ಅದಕ್ಕೆ ಫೀಡಿಂಗ್ ಕಡಿಮೆ ಆದರೆ ಬಹುಶಃ ಇರಬಹುದು ಅಂತ ಹೇಳುವ ಒಂದು ಇದರಲ್ಲಿ ನಾನು ಡ್ರಿಪ್ ಅನ್ನು ಕಂಪ್ಲೀಟು ತೆಗೆದು ಎಲ್ಲ ಸ್ಪ್ರಿಂಕ್ಲರ್ ಮಾಡಿದೆ. ಆ ನಂತರ ಹೀಗೆ ಕೊಕ್ಕೊಕ್ಕೆ ಕೂಡ ಅದರಿಂದ ನೀರು ಸರಿಯಾಗಿ ಸಿಗ್ತದೆ. ಈ ಫಸ್ಟ್ ಕೊಯ್ಲಿನ ಅಡಿಕೆ ಕೂಡ ಸರಿಯಾದ ಸೈಜ್ ಬರ್ತದೆ ಅಂತ ನನ್ನ ಅನುಭವ. ಆಮೇಲೆ ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಕಾಯಿ ಕೊಳೆಯುವಂತಹದ್ದು ಅಥವಾ ಕಪ್ಪಾಗಿ ಕೊಳೆಯುವಂತಹ ಒಂದು ಸಮಸ್ಯೆ ಬರ್ತದೆ, ಇದರ ಒಂದು ಪ್ರಾರಂಭಿಕ ಲಕ್ಷಣಗಳು ಹೇಗಿರುತ್ತವೆ ಮತ್ತು ಯಾವ ಹಂತದಲ್ಲಿ ಇದಕ್ಕೆ ಸಿಂಪರಣೆ ಮಾಡಿದರೆ ಹದೋಟಿ ಮಾಡಬಹುದು? ಪ್ರಾರಂಭಿಕ ಹಂತದಲ್ಲಿ ನಮಗೆ ನೆಲದ ಹತ್ತಿರ ಅಂದ್ರೆ ಮ್ಯಾಕ್ಸಿಮಮ್ 2 ಫೀಟಿನ ಕೆಳಗೆ ಇರುವ ಕೊಕ್ಕೋಗಳಲ್ಲಿ ಒಂದು ಸೈಡ್ನಲ್ಲಿ ಜಸ್ಟ್ ಒಂದು ಕಪ್ಪು ಪುಲ್ಲಿ ಹಾಗೆ ಬಿದ್ದಿರುತ್ತೆ, ಮಚ್ಚೆ ಬೀಳಲಿಕ್ಕೆ ಶುರು ಆಗ್ತದೆ. ಅದು ಮತ್ತೆ ನಿಧಾನವಾಗಿ ದೊಡ್ಡದಾಗಿ ಇಡೀ ಕೊಕ್ಕೋವೇ ಕಪ್ಪಾಗ್ತದೆ. ಈ ಮಚ್ಚೆ ಬೀಳಲಿಕ್ಕೆ ಶುರುವಾಗುವಾಗಲೇ ನಾವು ಅದಕ್ಕೆ ಸ್ಪ್ರೇ ಕೊಟ್ಟರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಇಷ್ಟೆಲ್ಲ ನಾವು ಮಾಡಬೇಕಾಗಿಲ್ಲ, ಯಾಕೆಂದರೆ ಈಗ ಸಿಗುವುದು ₹45 ಕೆಜಿಯಲ್ಲಿ. ಈ ₹45 ಅದಕ್ಕೆ ಬೇಕಾಗಿ ಸಪರೇಟ್ ಆಗಿ ಸ್ಪ್ರೇ ಕೊಡೋದು ಇದೆಲ್ಲ ಮಾಡ್ತಾ ಕೂತ್ರೆ ಕೊಕ್ಕೋ ಬೆಳೆ ಸಾಧ್ಯವೇ ಇಲ್ಲ. ಕಡಿಮೆ ಇಲ್ಲ, ಒಂದು ₹60 ಆದರೂ ಸಿಗದಿದ್ರೆ ಅದರಲ್ಲಿ ಹಾಕಿದ ಮಾನವ ಶ್ರಮದ ರಿಟರ್ನ್ ಸಿಗುವುದು ಬಹಳ ಕಷ್ಟ. ಸರಿಗೆಯಲ್ಲಿ ನಡೆದ ಹಾಗೆ ನಡೆಯುವ ಇದು ಒಂದು ಬ್ಯಾಲೆನ್ಸಿಂಗ್ ಬೆಳೆ. ಈಗ ಅಡಿಕೆಗೆ 450-500 ಆದಾಗ ಕೊಕ್ಕೋ ಬೆಳೆ ಬೆಲೆ ಕಡಿಮೆ ಆಯ್ತು ಅಂತ ಅನಿಸ್ತದೆ ಅಥವಾ ನಿಜವಾಗಿಯೂ ಕೂಡ ಕಡಿಮೆ ಆಯ್ತು ಅನಿಸ್ತದೆ? ಅಡಿಕೆ ಇಲ್ಲ, 250 ಸಿಗುವಾಗಾದರೂ ಕೂಡ ಕೊಕ್ಕೋಕ್ಕೆ 60 ಸಿಕ್ಕಿದ್ರೆ ಮಾತ್ರ ಕೊಕ್ಕೋದ ರಿಟರ್ನ್. ಈಗ ಹಾಲಿನಲ್ಲಿ ಬರೀ ₹28-29 ಸೊಸೈಟಿಗೆ ಹಾಕಿದರೆ ಗೊಬ್ಬರದ ಹಣ ಕೂಡ ಬರುವುದಿಲ್ಲ, ಅದು ಪಶು ಆಹಾರದ್ದು ಹೇಗೂ ಇಲ್ಲ ಬಿಡಿ ಹೇಳುವ ಕ್ರಮದಲ್ಲಿ ಈ ಕೊಕ್ಕೋದಲ್ಲಿ ಕೂಡ ₹60 ಸಿಗದಿದ್ರೆ ಅದಕ್ಕೆ ಹಾಕಿದ ಶ್ರಮದ ಇದು ಬರಲಿಕ್ಕಿಲ್ಲ. ಮತ್ತೆ ಕೃಷಿಗೆ ಇರುವುದೇ ಶ್ರಮ ಪಡಲಿಕ್ಕೆ, ಎಲ್ಲವನ್ನು ರಿಟರ್ನಲ್ಲಿ ಇದು ಆಲೋಚನೆ ಮಾಡಲಿಕ್ಕೆ ಆಗುದಿಲ್ಲ ಕೃಷಿಕನಿಗೆ. ಅವನ ಸಂತೋಷ, ಅವನ ಲೈಫ್ ಸ್ಟೈಲು ಎಲ್ಲವೂ ಕೃಷಿಯಲ್ಲಿ ಬೇರೆ ಬೇರೆ. ಕೃಷಿ ಅನ್ನುವಂಥದ್ದು ಒಂದು ಜೀವನ ಶೈಲಿ. ಸರಿ, ಈಗ ಇನ್ನೊಂದು ಪ್ರಮುಖವಾದಂತಹ ವಿಷಯ ಈ ಕೊಕ್ಕೋ ಕಾಯಿಯ ಮೇಲೆ ಒಂದಷ್ಟು ಬಿಳಿ ಮಚ್ಚೆಗಳು ಅಥವಾ ಏನು ನಾವು ಬಿಳಿ ಹಿಟ್ಟಿನ ತೆಗಣಿ ಅಂತ ಹೇಳ್ತೀವಿ, ಮೀಲಿ ಬಗ್ಸ್ ಅಂತ ಹೇಳುವಂತಹದ್ದು, ಇದರ ಸಮಸ್ಯೆ ಕೂಡ ಬರ್ತದ? ಅದು ಸ್ವಲ್ಪ ಮಟ್ಟಿಗೆ ಕಂಡಿದೆ, ಆದರೆ ಪ್ರೋನಿಂಗ್ ಮಾಡುವಾಗ ಅದರ ಇದು ಕಡಿಮೆ, ಅಂದರೆ ಬಿಸಿಲಿನ ಇದರ ತಾಪಕ್ಕೆ ಅದು ಅಷ್ಟು ಉಪದ್ರ ಕೊಡುವುದಿಲ್ಲ. ಗೆಲ್ಲು ಜಾಸ್ತಿ ಆದ ಮೇಲೆ ಈ ನೀವು ಹೇಳಿದ ಹಾಗೆ ಇದೆಲ್ಲ ಜಾಸ್ತಿ. ಆದರೆ ಅದಕ್ಕಾಗಿ ನಾವು ಯಾವುದೇ ಕೆಮಿಕಲ್ಲು ಸ್ಪ್ರೇ ಮಾಡಲಿಲ್ಲ. ಅಂದರೆ ಕೆಮಿಕಲ್ ಸ್ಪ್ರೇ ಮಾಡಿ 1 ವಾರ 10 ದಿವಸ ನಾವು ಪ್ರೋನ್ ಇದು ಫಸಲು ತೆಗೆಯುವಾಗಿಲ್ಲ ಅಂತ ಇರ್ತದೆ. ಆದರೆ ನಮಗೆ ಈ ಇದೇ ಬಿಳಿ ಹಿಟ್ಟು ತಿಗಣೆ ಎಲ್ಲ ಬರುವುದು ಎಳೆಕಾಯಿಗಳಿಗೆ, ಅದರಲ್ಲಿ ಅಷ್ಟೊತ್ತಿಗೆ ಈ ದೊಡ್ಡ ಕಾಯಿಗಳು ಇರ್ತವೆ, ನಾವು ಸ್ಪ್ರೇ ಕೊಡುವಾಗ ಅದಕ್ಕೂ ಬೀಳ್ತದೆ. ಮತ್ತೆ ನಮ್ಮ ಮಕ್ಕಳೇ ತಿನ್ನುವಂತ ಚಾಕ್ಲೇಟು, ಸುಮ್ಮನೆ ಅದರಲ್ಲಿ ನಾವು ಕೆಮಿಕಲ್ ಯಾಕೆ ಮಿಕ್ಸ್ ಮಾಡುದು? ಹಾಗಾಗಿ ನಾವು ಯಾವುದೇ ಸ್ಪ್ರೇ ಕೆಮಿಕಲ್ ಸ್ಪ್ರೇ ಮಾಡುದಿಲ್ಲ ಅದಕ್ಕೆ. ಆಮೇಲೆ ಈಗ ಕೊಯ್ಲು ಮಾಡುವಂತ ಒಂದು ಸರಿಯಾದ ಹಂತ ಅಂದ್ರೆ ಇಲಿ ಹೆಗ್ಗಣ ಅಳಿಲು ಇವುಗಳನ್ನ ತಪ್ಪಿಸಿಕೊಂಡು ಕೊಯ್ಲು ಮಾಡುವಂತಹದ್ದು, ಮತ್ತು ಇದನ್ನ ಅದನ್ನ ಒಡೆದು ಕೈಯಿಂದಲೇ ಒಡಿಯುವಂತಹದ್ದು ಅಥವಾ ಅದಕ್ಕೆ ಏನಾದ್ರೂ ಸಣ್ಣ ಪುಟ್ಟ ಯಂತ್ರಗಳೇನಾದ್ರೂ ಬಳಕೆ ಮಾಡ್ತೀರಾ ಹೇಗೆ? ಕೊಯ್ಲಿಕ್ಕೆ ವಾರದಲ್ಲಿ 2 ಸಲ, ಕೆಲವು ಸಲ 3 ಸಲ ಕೊಯ್ಲು ಮಾಡ್ತೇವೆ ನಾವು. ಆ ದಾರದಲ್ಲಿ ಜಸ್ಟ್ ಹಳದಿ ಲೈನ್ ಬಂದಾಗ ಕೊಯ್ದು ಬಿಡ್ತೇವೆ. ಕಂಪ್ಲೀಟ್ ಹಳದಿ ಆಗುವಷ್ಟು ಖಾತ್ರೆ ಈ ಇಲಿ ಅಳಿಲುಗಳ ಕಾಟ ಜಾಸ್ತಿ. ಕಾಯನ್ನೇ ಕೊಯ್ಯುವ ಕಾರಣ ಹಣ್ಣು ಸಿಗದೇ ಇರುವಾಗ ಇಲಿಗಳು ಬರುವ ಸಂಖ್ಯೆಯೂ ಕಡಿಮೆ, ಮತ್ತೆ ನಮಗೆ ಮನೆಯಲ್ಲಿ ತಂದು ಹಣ್ಣು ಮಾಡಿದಾಗ ಇದು ಆಗುವುದು ಹೆಚ್ಚು. ಮತ್ತೆ ಆದಷ್ಟು ನಾವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಪ್ರೋನಿಂಗ್ ಮಾಡಿ ಬೇಸಿಗೆಯಲ್ಲೇ ನಮಗೆ ಫಸಲು ಜಾಸ್ತಿ ಸಿಗುವ ಹಾಗೆ ಮಾಡಿಕೊಳ್ಬೇಕು ಅಂತ ಹೇಳುವ ಉದ್ದೇಶವೂ ಅದ್ವಿ. ಅಂದ್ರೆ ಬೇಸಿಗೆಯಲ್ಲಿ ಬೇರೆ ಹಣ್ಣು ಹಂಪಲು ಸಿಗುವಾಗ ಅಳಿಲುಗಳು ಇದನ್ನೇ ಹುಡುಕಿಕೊಂಡು ಬರುವುದಿಲ್ಲ. ಅಳಿಲಿಗೆ ಮಾವು ಸಿಗ್ತದೆ ಅಥವಾ ಹಲಸು ಸಿಗ್ತದೆ, ಇದೆಲ್ಲ ಇರುವಾಗ ಈ ಇದುವೇ ಅದಕ್ಕೆ ಹೊಟ್ಟೆ ಹೊರಲಿಕ್ಕೆ ಕೊಕ್ಕವೇ ಆಗಬೇಕು ಅಂತ ಹೇಳುವ ಇದಿಲ್ಲ. ಮಳೆಗಾಲದಲ್ಲಿ ಬೇರೇನು ಸಿಗದೇ ಇದ್ರೆ ಕೊಕ್ಕವನ್ನೇ ಮೇಯ್ನ್ ಆಗಿ ತಿನ್ನಲಿಕ್ಕೆ ಬರ್ತವೆ. ಈಗ ಅಳಿಲುಗಳು ಹಣ್ಣಡಿಕೆಯನ್ನು ತಿಂತವೆ, ಆದ್ರೆ ಮಳೆಗಾಲದಲ್ಲಿ ಅದು ಕೂಡ ಸಿಗುವುದಿಲ್ಲ. ಅದಕ್ಕೆ ಅದರ ಹೊಟ್ಟೆಯು ಹರಿಬೇಕಾದ್ರೆ ಕೊಕ್ಕವೇ ಮೇಯ್ನ್ ಇದಾಗಿರ್ತದೆ ಆ ಟೈಮಲ್ಲಿ. ನಾವು ಪ್ರೋನಿಂಗ್ ಲೇಟ್ ಮಾಡಿದ್ರೆ ನವೆಂಬರು ಡಿಸೆಂಬರು ಮಾಡಿದಾಗ 1 ವರ್ಷ ಆಗಿತ್ತು ನನಗಾಗಿ. ಪ್ರೋನಿಂಗ್ ಲೇಟ್ ಆದಾಗ ಪುನಃ ನಮಗೆ ಈಳು ಬರುವ ಸೀಸನ್ ಜೂನು ಜುಲೈ ಆಗ್ತದೆ. ಈ ಅಳಿಲುಗಳ ಇಲಿಗಳ ಕಾಟವು ಜಾಸ್ತಿ, ಮತ್ತೆ ಕೊಳತು ಹೋಗುವುದು ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಪುನಃ ಪುನಃ ಹೋಗಿ ಸ್ಪ್ರೇ ಕೊಡುವಷ್ಟು ಅದರಲ್ಲಿ ರಿಟರ್ನ್ ಇಲ್ಲ. ನಾವು ಅಡಿಕೆಗೆ ಬಿಡುವಾಗಲೇ ಅದಕ್ಕೆ ಸ್ಪ್ರೇ ಮಾಡುವ ಕಾರಣ ಈ ಎಡೆಯಲ್ಲಿ ರೋಗ ಬಂದರೆ ಕೊಳತು ಇದು ಹೋಗುವ ಜಾಸ್ತಿ. ಈಗ ಹಣ್ಣಿನಿಂದ ಬೀಜವನ್ನು ಪ್ರತ್ಯೇಕಿಸಲಿಕ್ಕೆ ಏನಾದರೂ ಸಾಧನ ಬಳಕೆ ಮಾಡ್ತೀರಾ ಅಥವಾ ಕೈಯಿಂದಲೇ ಮಾಡ್ತೀರಾ? ಈಗ 1-2 ವರ್ಷದಲ್ಲಿ ಒಂದು ಸಾಧನ ಮಾಡಿಕೊಂಡಿದ್ದೇನೆ. ಎಡಕತ್ರಿ ಅಂತ ಕೇಳಿರ್ಬೋದು ನೀವು, ಅಂಥದ್ದು ಸ್ವಲ್ಪ ದೊಡ್ಡದು. ಈಗ ಒಬ್ಬರು ಮೊನ್ನೆ ಒಬ್ಬರು ತೋರಿಸಿದ್ರು ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ತುಂಬಾ ದೊಡ್ಡದು ಮಾಡಿದ್ರು. ಅಷ್ಟು ದೊಡ್ಡದಲ್ಲ, 1.3 ಅಡಿ ಉದ್ದದ್ದು. ಅದರಲ್ಲಿ ಕೊಕ್ಕ ನೀಟಕ್ಕೆ ಭಾಗ ಮಾಡ್ತೇನೆ. ಅದರಿಂದ ಬೀಜ ತೆಗಿಲಿಕ್ಕೆ ಬೆರಳು ಹಾಕಿ ಉಗುರು ನಡೆಗೆ ಇದೆಲ್ಲ ಹೋಗಿ ಬೆರಳು ನೋವು ಆಗುವ ಇದು ತಪ್ಪುತ್ತದೆ. ಉದ್ದಕ್ಕೆ ಕಟ್ ಮಾಡ್ತೇವೆ. ಮೊದಲು ಅಡ್ಡಕ್ಕೆ ಮಾಡ್ತಿದ್ದೆವು, ತೆಂಗಿನಕಾಯಿ ಒಡೆದ ಹಾಗೆ ಅಡ್ಡಕ್ಕೆ ಕಟ್ ಮಾಡ್ತಿದ್ದೆವು. ಆಗ ಈ ಕೊಕ್ಕ ಬೀಜವನ್ನು ತೆಗೆಯುವಾಗ ಉಗುರು ನಡೆಗೆ ಹೋಗುದು, ಉಗುರು ನೋವು ಆಗುವುದು ತುಂಬಾ ಕಷ್ಟ ಆಗ್ತಿತ್ತು. ಈಗ ಉದ್ದಕ್ಕೆ ಕಟ್ ಮಾಡುವಾಗ ಬೆರಳುಗಳಿಗೆ ನೋವು ಆಗುದಿಲ್ಲ, ಬಹಳ ಸುಲಭದಲ್ಲಿ ಬರ್ತದೆ. ಬೀಜ ಇಷ್ಟರವರೆಗೆ ತುಂಡು ಆಗ್ಲಿಲ್ಲ, ಸ್ವಲ್ಪ ಕಾಯಿ ಆದ್ರೆ ಬೀಜಕ್ಕೆ ಏಟ ಆಗ್ತದೆ. ಹಣ್ಣಾದ್ರೆ ಬೀಜ ಸರ್ಕೊಳ್ತದೆ. ನಮ್ಮ ಈ ಕತ್ತಿ ಹೋದಾಗಿ ಅದು ತುಂಬಾ ಹರಿತ ಕತ್ತಿ ಅಲ್ಲ, ಬಡ್ಡು ಕತ್ತಿ, ತುಂಬಾ ಹರಿತ ಮುಟ್ಟಿದ ಕೂಡಲೇ ತಾಗುವಂತ ಕತ್ತಿ ಅಲ್ಲ. ತೆಂಗಿನಕಾಯಿ ಒಡಿಲಿಕ್ಕೆ ಯೂಸ್ ಮಾಡ್ತೇವಲ್ಲ ಬಡ್ಡು ಕತ್ತಿ, ಆ ನಮೂನೆಯ ಕತ್ತಿಯ ಇದು ಬೀಜ ಬದಿಗೆ ಹೋಗ್ತದೆ. ಕಾಯಿ ಆದ್ರೆ ಮಾತ್ರ ಬೀಜಕ್ಕೆ ಪೆಟ್ಟ ಆಗ್ತದೆ, ಆದ್ರೆ ನಮ್ಮ ಬೆರಳಿಗೆ ನೋವಾಗುವುದಕ್ಕಿಂತ ನಷ್ಟ ಕಡಿಮೆ. ಬೀಜದ ಸಂಸ್ಕರಣೆ ಒಣಗಿಸ್ತೀರಾ? ಲಾಕ್ಡೌನ್ ನ ಟೈಮ್ನಲ್ಲಿ 2 ಸಲ ಒಣಗಿಸಿದ್ದೇನೆ, ತೊಂದರೆ ಇಲ್ಲ, ಅದರಲ್ಲಿ ನಮಗೆ ನಷ್ಟ ಏನಿಲ್ಲ. ಆದರೆ ತುಂಬ ಕಷ್ಟದ, ಒಂದು ವಾಸನೆ ಅದು ಕೊಳೆಯುವ, ಸುಮ್ಮ 1 ವಾರ ಕೊಳಿಸಬೇಕು. ಅದನ್ನು ಪ್ರತಿದಿನ ಮಗುಚಿ ಹಾಕಬೇಕು. ಮಗುಚಿ ಹಾಕದಿದ್ರೆ ಫಂಗಸ್ ಬರಲಿಕ್ಕೆ ಶುರು ಆಗ್ತದೆ, ಫಂಗಸ್ ಬಂದರೆ ಕಪ್ಪಾಗ್ತದೆ. ಅದು ಪ್ರತಿ ದಿವಸ ಮಗುಚಿ ಹಾಕಿದರೆ ಮಾತ್ರ ಅದರಲ್ಲಿ ಫಂಗಸ್ ಬರುವುದಿಲ್ಲ. ಬೀಜ ಕರೆಕ್ಟಾಗಿ ಚಾಕ್ಲೇಟ್ ಕಲರ್ ಬ್ರೌನ್ ಕಲರಲ್ಲಿ ಒಣಗಿ ಸಿಗ್ತದೆ, ನಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತದೆ. ಮತ್ತೆ ಒಂದು ಒಣಗಿಸ್ಲಿಕ್ಕೆ ಇಟ್ಟ ದಿನ ಸ್ವಲ್ಪ ಕೂಡ ನೆರಳಾಗಬಾರ್ದು, ಮೋಡ ಬರಬಾರ್ದು. ಫಸ್ಟ್ ಮಳೆಗಾಲದಲ್ಲಿ ಸಾಧ್ಯವೇ ಇಲ್ಲ, ಅಷ್ಟು ಸರಿಯಾದ ಡ್ರೈಯರ್ ಯೂಸ್ ಮಾಡುವಷ್ಟು ಅದರಲ್ಲಿ ರಿಟರ್ನ್ ಇಲ್ಲ. ಬಿಸಿಲಿಗೆ ಅಡಿಕೆ ಒಣಗಿಸುವ ಗೂಡಿನಲ್ಲಿ ಫಂಗಸ್ ಬರ್ತದೆ, ಸರಿಯಾಗಿ ಡ್ರೈ ಆಗುವುದಿಲ್ಲ. ಅದೀಗ ಕೊಪ್ಪರ ಮಾಡುವ ತೆಂಗಿನಕಾಯಿ ಒಡೆದ್ರು ಹಾಗೆ, ಇದು ಆದರೂ ಹಾಗೆ. ಬಿಸಿಲಿಗೆ ಡೈರೆಕ್ಟ್ ಒಣಗಿದ ಹಾಗೆ ಅಡಿಕೆಯ ಡ್ರೈಯರ್ನಲ್ಲಿ, ಬಿಸಿಲಿನ ಸೋಲಾರ್ ಡ್ರೈಯರ್ನಲ್ಲಿ ಡ್ರೈ ಆಗುವುದಿಲ್ಲ, ಆ ಕ್ವಾಲಿಟಿ ಬರುವುದಿಲ್ಲ. ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆ ಲಾಭದಾಯಕ ಅಲ್ಲ ಅಂತ ಹೇಳುವ ರೈತರಿಗೆ ಅಥವಾ ಕತ್ತಿ ಹಿಡ್ಕೊಂಡು ಕೊಕ್ಕೋ ಕಡಿತೀನಿ ಅಂತ ಹೋದವರಿಗೆ ನಿಮ್ಮ ಒಂದು ಸಲಹೆ? ಲಾಭದಾಯಕ ಅಂತೂ ಅಲ್ಲ, ನಾನು ಹೇಳೋದಿದ್ರೆ ಕೃಷಿಯ ಒಂದು ಖರ್ಚು ಕೊಕ್ಕೋದಲ್ಲಿ ಹೋದ್ರೆ ಅಡಿಕೆಯ ಇನ್ಕಮ್ ಅಲ್ಲಿ ನಮಗೆ ಲಾಭ. ಈಗ ಅಡಿಕೆಯಲ್ಲೂ ಈಗಿನ ಇದರಲ್ಲಿ ಅಡಿಕೆ ಒಮ್ಮೆಲೆ 500 ಆದ ಕಾರಣ ಎಲ್ಲರಿಗೂ ಕಣ್ಣು ಕೆಂಪಾದದ್ದು ಹೊರತು, ಇದ್ರೆ ಹಿಂದೆ 5 ವರ್ಷದಿಂದ 250 ರೂಪಾಯಿಗೆ ಮಾರಿ ನಾವು ಅದೇ ಲೇಬರ್ ಅಲ್ಲಿ 500 ರೂಪಾಯಿ ಕೊಟ್ಟು ಕಷ್ಟ ಬರ್ತಾ ಇದ್ದೇವೆ. ವರ್ಷ ವರ್ಷವೂ 55 ರೂಪಾಯಿ ಏರ್ತಿದ್ರೆ ಈಗಿನ ಅಡಿಕೆ ಏರಿದ ರೇಟ್ ಒಂದು ದೊಡ್ಡ ವಿಷಯವಾಗಿ ಕಾಣ್ತಿರ್ಲಿಲ್ಲ. 5-6 ವರ್ಷದಿಂದ 250 ರಲ್ಲೇ ಹೊಳಚಿತಾ ಇದ್ದ ಕಾರಣ ಈಗ ಒಮ್ಮೆಲೆ ಏರಿದ ಕಾರಣ ಇದೊಂದು ದೊಡ್ಡ ರೇಟ್ ಅಂತ ಕಾಣ್ತದೆ. ಕೃಷಿಕರು ಕೃಷಿಕರಾಗಿಯೇ ಇರ್ತಾರೆ. ಈಗ ಇದೇ ರೀತಿಯಲ್ಲಿ ಬಾಕಿ ಇದಕ್ಕೂ ಎಲ್ಲ ರೇಟ್ ಏರಿದೆ. 5 ವರ್ಷ ಮೊದಲೇ ಪೆಟ್ರೋಲಿಗೂ 65 ರೂಪಾಯಿ ಇತ್ತು, ಈಗ 110 ರೂಪಾಯಿ ಆಗಿದೆ.

ಮಲೆಯಾಳರಲ್ಲಿ ಬೆಳಗುವ ಬೆಳಗುವ ಹಣತೆಯನು ನಲ್ಲಿರೆಯ ಗುಡಿಯಲ್ಲಿ ಬೆಳಗುವ ಹಣತೆಯನು ನಲ್ಲಿರಲಿ ಬೆಳಗುವ ಹಣತೆಯನು ಬೆಳಗುವ ಹಣತೆಯನು